ಇದೆಲ್ಲ ಭತ್ತ ಅಥವಾ ಇಂಥದ್ದು ಎಲ್ಲ ಮಾಡಿದ್ದಿಲ್ವ ನೀವು? ಮಾಡಿದ್ದೇನೆ ಸರ್, ಮಾಡಿ ಅಂದರೆ ನಮ್ಮ ಇದರಲ್ಲಿ ನಮ್ಮ ಜಾಗದಲ್ಲಿ ಎಲ್ಲ ಅಣ್ಣ ತಮ್ಮಂದಿರಿಗೆ ಡಿವೈಡ್ ಎಲ್ಲ ಆಯಿತು, ನನಗೆ ಸ್ವಲ್ಪ ಸಿಕ್ಕಿದೆ, ಅದರಲ್ಲಿ ಗದ್ದೆ ಮಾಡಿದೆ, ಕೆಳಗಡೆ ಮೇಲ್ಗಡೆ ಎಲ್ಲ ತೋಟ ಮಾಡಿದರು, ನಡುವಲ್ಲಿ ನನ್ನ ಗದ್ದೆ ಆಯಿತು. ಆಮೇಲೆ ಈ ನವಿಲು ಮಂಗಗಳೆಂದು ಬಂದು ನಾನು ಅದನ್ನು ವ್ಯವಸಾಯ ಮಾಡ್ತಾ ಇದ್ದೆ. ಮಾಡಿದಾಗ ಈ ಮಂಗ ಮತ್ತು ನವಿಲುಗಳೆಲ್ಲ ಬಂದು ಈ ಕೋಳಿ ಎಲ್ಲ ನಂಬಿ ಅದೆಲ್ಲ ತಿಂದು ಅದರಲ್ಲಿ ನಮಗೆ ತುಂಬ ನಷ್ಟ ಆಯಿತು. ಹಾಗೆ ಅದನ್ನು ಬಿಟ್ಟು ಬಿಟ್ಟು ಕಂಗಿನ ಗಿಡ ಇಟ್ಟುಬಿಟ್ಟು ಎಲ್ಲದಕ್ಕೂ. ಹೌದು, ಅಡಿಕೆ ಗಿಡ ಸ್ವಲ್ಪ ಇಟ್ಟುಕೊಂಡಿದ್ದೇನೆ ಗದ್ದೆ. ಅದು ಹಾಗೆ ಉಳ್ಳು ಉಂಟು ಸರ್, ದನಗಳಿಗೆ ಉಳ್ಳು ಉಂಟು. ನೀವು ದನ ಸಾಕ್ತಾ ಇದ್ದೀರಿ? ಹೌದು ಸರ್. ಎಷ್ಟು ಸಾಕ್ತೀರಿ? ಆರು ಉಂಟು ಈಗ. ಆರು ದನ? ಹೌದು. ಯಾವ ಜಾತಿ ಇದ್ದದು? ಅದು ನಾನು ಹೇಳಿದಲ್ಲ, ಗಿಡ್ಡ ತಳಿ. ನಮ್ದು ಊರಿದ್ದೆ, ಅದಕ್ಕೆ ನಾವು ಇಂಜೆಕ್ಷನ್ ಕೊಟ್ಟು ಅದರಲ್ಲಿ ಬಂದಂತದ್ದು. ನಾನು ಜರ್ಸಿ ಇದು ಅದು ಯಾವುದು ತಗೊಂಡ್ಲಿಲ್ಲ, ಯಾವುದಿಲ್ಲ. ನಂದು ಮನೆದ್ದೆ ಸ್ವಂತನೆ. ಸ್ವಂತ? ಸ್ವಂತನೆ. ಇದರಿಂದ ಏನು ಉಪಯೋಗ ನಿಮ್ಗೆ? ಯಾವ್ದರಿಂದ ಸರ್? ಈ ಆರು ದನ ಸಾಕಿದ್ರಿಂದ ಇದಕ್ಕೆ ಹಾಲು ಬೇಕಾದಷ್ಟು ಸಿಗ್ತದ? ಹಾಲು ಸಿಗ್ತದೆ ಸರ್. ಎಷ್ಟು ಸಿಗ್ತದೆ ಈಗ ನಮ್ಗೆ? ಒತ್ತಿಗೆ ಒಂದು 35-40 ಲೀಟರ್ ಆಗ್ತೀವಿ. ಓಹೋ, ಇಬ್ಬರೇ? ನಮ್ಮ ಬೇರೆ ಜನ ಇಲ್ಲ. ನಾನು ಇದನ್ನು ಮಾಡಿಕೊಂಡು ಕೂಲಿ ಕೆಲಸಕ್ಕೆ ಹೋಗ್ತೀನಿ. ಮನೆಯಲ್ಲಿ ನನ್ನ ಹೆಂಡತಿ ಇದರ ಕೆಲಸ, ಬಾಕಿ ಕೆಲಸ ಎಲ್ಲ ಮಾಡ್ತಾಳೆ ಅವಳು. ಸಂಜೆ ಬಂದು ಒಂದು 2 ಕಟ್ಟುಗಳು ತಂದು ಹಾಗೆ ಮಾಡ್ತಾ ಇದ್ದೇವೆ. ಓಹೋ, ಹಾಗಿದ್ರೆ ಇದಕ್ಕೆ ದನಕ್ಕೆ ವಿಶೇಷವಾಗಿ ಏನಾದರೂ ಕೂಡ ಆರೈಕೆ ಇಂಥದ್ದೇನಾದರೂ ಮಾಡಬೇಕಾಗ್ತದ? ಅಂದರೆ ಇಲ್ಲ ಇಲ್ಲ ಸರ್, ನಾವು ಏನು ಮಾಡುವುದಿಲ್ಲ. ಅಂದ್ರೆ ನಾವು ಹೊತ್ತೊತ್ತಿಗೆ ಮಾತ್ರ ಅದಕ್ಕೆ ತಿಂಡಿ ಇದೆಲ್ಲ ಕೊಡುವುದು. ಬೆಳಿಗ್ಗೆ ಮತ್ತು ಸಂಜೆ ನಾವು ಹಿಂಡಿ ಕೊಡುವುದು. ಹಿಂಡಿ ಅಂತ ಹಿಂಡಿ ಕೊಡ್ತೀರಿ? ನಾವು ಡಿಪ್ಪದಲ್ಲಿ ಸಿಗ್ತಾ ಇಲ್ಲ ಸರ್, ಗೋಲ್ಡನ್ ಮಿಲ್ಕ್ ಹೊಡೆದು ಅದು ಮತ್ತು ಜೋಳ ಬುಸ ಕೊಡುವುದು. ಜೋಳ ಎಲ್ಲಿಂದ ತರಿಸುದು? ಅದು ಸಹ ಅಲ್ಲಿಂದಲೇ ತರಿಸಿ. ಎಷ್ಟು ಕೊಡಬೇಕಾಗ್ತದೆ ಅದು? ಅದಕ್ಕೆ ನಾನೊಂದು 3/4 kg ಜೋಳ ಹುಡಿ, 1/3 kg ಹಿಂಡಿ ಕೊಡ್ತೇನೆ ಒತ್ತಿಗೆ. ಹಿಂಡಿ ಮತ್ತು ಜೋಳದ ಹುಡಿಯನ್ನು ಹಾಗೆ ಹಾಕುದಾ? ಇಲ್ಲ, ನೀರಿಗೆ ಮಿಕ್ಸ್ ಮಾಡಿ ಕೊಡುವುದು ನಾವು. ಮತ್ತೆ ಬೆಳಿಗ್ಗೆ ಅದು ಕೊಡ್ತೇವೆ, ಮತ್ತೆ ಸ್ವಲ್ಪ ಸೊಪ್ಪು ಎಲ್ಲ ಬೇಯಿಸಿ ಪುರ್ಗ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಕೊಡ್ತೇನೆ. ಮತ್ತೆ ಒಂದು 11:30-11 ಗಂಟೆಗೆ ಒಮ್ಮೆ ಉಳ್ಳಾಕ್ತೇನೆ. ಮತ್ತೆ ಮಧ್ಯಾಹ್ನ ನೀರು ಕೊಡುವುದು, ಮತ್ತೆ ಸಂಜೆ ಹಾಲು ಕರೆದಾದ ಮೇಲೆ ಉಳ್ಳಾಕುವುದು, ಮತ್ತೆ ಸಂಜೆ 6 ಗಂಟೆ ನಂತರ ಹಿಂಡಿ ಮತ್ತು ನೀರು ಕೊಡುವುದು, ಮತ್ತೆ ಉಳ್ಳಾಕಿ ಅಲ್ಲಿಗೆ ಕ್ಲೋಸ್ ನಮ್ದು ಕೆಲಸ. ಈಗ ಇದಕ್ಕೆ ಹಸಿರು ಹುಲ್ಲು ಮಾತ್ರವಾ ಅಥವಾ ಈ ಬೈ ಹುಲ್ಲು, ಒಣ ಹುಲ್ಲು? ಬೈ ಹುಲ್ಲು ತಿಂತವೆ, ಸ್ವಲ್ಪ ಸ್ವಲ್ಪ ಹಾಕುದು ಮಾತ್ರ. ಅದೆಲ್ಲ ನಾವಂದ್ರೆ ಈಗ ಹೊರಗಿಂದ ತೆಗಿಬೇಕು. ನಮ್ಮಲ್ಲಿರುವಾಗ ಅದೇ ನಾನು ಹಾಕ್ತಾ ಇದ್ದೆ ಬೈ ಹುಲ್ಲು. ಹೌದು, ಬೈ ಹುಲ್ಲು. ಇದನ್ನು ಈಗ ಸ್ವಲ್ಪ ನಾವು ಗಟ್ಟದ ಬೈ ತೆಗಿತೇವಲ್ಲ, ಅದರಲ್ಲಿ ಒಂದು ಮಳೆಗಾಲಕ್ಕೆ ಅಂತ ಹೇಳಿ ಸ್ವಲ್ಪ ತೆಗೆದಿಟ್ಟಿದ್ದೇವೆ. ಈಗ ಹಾಕುದಿಲ್ಲ, ಈಗ ಹಸಿರು ಹುಳ್ಳೆ ಹಾಕುವುದು. ಮಳೆಗಾಲದಲ್ಲಿ ಬೈ ಹುಲ್ಲು? ಬೈ ಹುಲ್ಲು ಸ್ವಲ್ಪ ಹಾಕ್ತೇವೆ ಸರ್. ಹಾಕ್ತೀರಿ? ಮಳೆಗಾಲದಲ್ಲಿ ನಿಮಗೆ ಬೇಕಾದಷ್ಟು ಹುಲ್ಲು ಉಂಟು. ಹುಳ್ಳು ಸಿಗ್ತದಲ್ಲ? ಸಿಗ್ತದೆ, ಸಿಗ್ತದೆ ಸರ್. ಆದ್ರೂ ಸ್ವಲ್ಪ ಬೈ ಹುಲ್ಲು ಹಾಕುದು. ಹಾಕುದು? ಬೈ ಹುಲ್ಲು ಹಾಕಿದ್ರೆ ಸ್ವಲ್ಪ ಇದು ಹೌದು, ಸ್ವಲ್ಪ ಇದು ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಡಿಪ್ಪದಲ್ಲಿ. 1 degree ಫ್ಯಾಟ್ ಬರದಿದ್ರೆ ನೀವು ಸ್ವಲ್ಪ ಬೈ ಹುಲ್ಲು ಹಾಕಿ ಅಂತ ಹೇಳ್ತಾರೆ. ಹೇಳ್ತಾರೆ? ಹೌದು. ಹಾಗೆ ಸಾಮಾನ್ಯವಾಗಿ ನಿಮ್ಮ ದನಗಳಿಂದ 1 degree ಫ್ಯಾಟ್ ಕರೆಕ್ಟ್ ಇರ್ತದ? ಕರೆಕ್ಟ್ ಇರುತ್ತೆ ಸರ್. ಈಗ ಬೆಳಗ್ಗಿನ ಹಾಲಿಗೆ ಮಾತ್ರ ಫ್ಯಾಟ್ 1 degree ಇರುವುದಿಲ್ಲ, ಅದು ಏನು ಪ್ರಾಬ್ಲಮ್ ಗೊತ್ತಿಲ್ಲ. ಅವ್ರ ಹತ್ರ ಸಂಜೆ ಆದರೆ ಸಿಗುತ್ತೆ. ಬೆಳಿಗ್ಗೆ ಅವರು ಹೇಳ್ತಾರೆ ಎಲ್ರದ್ದು ಈಗೇನೆ ಅಂತ ಹೇಳಿ. ಬೆಳಿಗ್ಗೆ ಹಾಲು ಜಾಸ್ತಿ ಇರುವುದು, ಆದರೂ ಇದು ಇರುವುದಿಲ್ಲ, ಫ್ಯಾಟ್ ಇರುವುದಿಲ್ಲ. ಫ್ಯಾಟ್ ಇರುವುದಿಲ್ಲ, ಫ್ಯಾಟ್ ಇದ್ರೆ ಮಾತ್ರ ನಮಗೆ ಅನ್ನ ಹಾಲಿನಿಂದ. ಸಂಜೆಗೆ ಆದರೂ ಹಾಲು ಕಡಿಮೆ, ಫ್ಯಾಟ್ ಉಂಟು, ಹಾಗೆ ಆಗ್ತದೆ ಸರ್. ಈಗ ಇದು ನೀವು ಊರಿನ ದನಗಳನ್ನು ಹೈಬ್ರಿಡ್ ದನ ಅಂತ ಹೇಳಿದ್ರಿ, ಊರಿಗೆ ಕ್ರಾಸ್ ಮಾಡಿ. ಹೌದು ಸರ್, ಹೌದು. ಇದನ್ನು ನೀವು ಗುಡ್ಡೆಗೆ ಬಿಡುವಂತ ಕ್ರಮ ಏನಾದರೂ ಇಲ್ಲ? ಹೊರಗೆ ಕಟ್ತೇವೆ ಬೆಳಿಗ್ಗೆ, ಇದೆಲ್ಲ ಕೊಟ್ಟು ಸ್ವಲ್ಪ ಹೊರಗೆ ಕಟ್ತೇವೆ ಗಾಳಿ ಬೀಸಲಿ ಅಂತ ಹೇಳಿ. ಅಂದ್ರೆ ನನ್ನಲ್ಲಿ ಮೊದಲು ಅಟ್ಟಿ ಇದ್ದದ್ದು ಸೊಪ್ಪಿದ್ದಿ, ಈಗ ಸೊಪ್ಪು ಇಲ್ಲ, ತುಂಬಾ ಕಷ್ಟ ಆಗ್ತದೆ. ಅಷ್ಟು ದನಕ್ಕೆ ಹಾಕ್ಬೇಕಂದ್ರೆ ದಿನಕ್ಕೊಂದು 3-4 ಕಟ್ಟು ಹಾಕ್ಬೇಕು. ಇಲ್ಲ, ಈಗ ಸೊಪ್ಪು ಕಡಿಮೆ ಆಯ್ತು, ಹಾಗಾಗಿ ಈಗ ಎಲ್ಲ ಇದನ್ನ ಅದಕ್ಕೆ ಇದು ಹಾಕಿದ್ದೇನೆ ಸರ್, ಕಾಂಕ್ರೀಟ್ ಹಾಕಿದ್ದೇನೆ. ಕಾಂಕ್ರೀಟ್ ಹಾಕಿದ್ರಿ? ಈಗ ಸಿಮೆಂಟ್ ಅಥವಾ ಹಾಕಿದಾಗ ಇದನ್ನ ಸಾಕುವಂತ ವ್ಯವಸ್ಥೆಗೆ ಮೊದಲಾದ್ರೆ ಸುಮ್ಮನೆ ಸೊಪ್ಪಾಗಿ ಈಗ ಹೇಗೆ ಮಾಡ್ತೀರಿ? ಈಗ ಬೆಳಿಗ್ಗೆ ಒಮ್ಮೆ ನಾವು ಹಾಲು ಕರೀಲಿಕ್ಕೆ ಹೋಗುವಾಗ ಒಮ್ಮೆ ಸೆಗಣಿ ತೆಗಿಬೇಕು, ನೀರು ಹಾಕಬೇಕು. ಮಧ್ಯಾಹ್ನ ಒಮ್ಮೆ ಹಾಗೇನೆ ಮಾಡಬೇಕು, ಸಂಜೆ ಸಹ ಹಾಗೇನೆ ಮಾಡಬೇಕು ಸರ್, 3 ಸಲ ತೊಳಿಬೇಕಾಗ್ತದೆ. ಅದು ಸರಿ. ಈ ತೆಗೆದ ಸೆಗಣಿಯನ್ನ ಎಂತ ಮಾಡ್ತೀರಿ? ರಾಶಿ ಇಟ್ಟಿದ್ದೇವೆ ನಾವು. ರಾಶಿ ಇಟ್ಟು? ಹೌದೌದು. ಅದಕ್ಕೆ ಹುಲ್ಲು ಇದು ಬಿದ್ದ ಕಸ ಎಲ್ಲ ಅದಕ್ಕೆ ಹಾಕಿ ನಾವು ಇಟ್ಟಿದ್ದೇವೆ. ನಮ್ಮ ತೋಟಕ್ಕೆಲ್ಲ ಬೇಕಲ್ಲ, ಹಾಗೆ ಹಾಗೆ ಇಟ್ಟಿದ್ದೇವೆ. ಇನ್ನು ಮಳೆಗಾಲದೇ ಅಲ್ಲಿ ತೋಟ ಕೃಷಿಗೆ ಹಾಕ್ಬೇಕು ಅಂತ ಹೇಳಿ. ಈಗ ನೀವು ಗೋಬರ್ ಗ್ಯಾಸ್ ಇಂಥದ್ದೇನಾದ್ರೂ ಮಾಡಲಿಲ್ಲ ಸರ್? ಇವತ್ತು ಈ ಸಲ ಕೇಳಿದ್ದೇನೆ ಯೋಜನೆಯಿಂದ ಉಂಟ ಅಂತ ಹೇಳಿ, ಆಗ ಬಂದಾಗ ಕೊಡ್ತೇವೆ ಅಂತ ಹೇಳಿದ್ದಾರೆ. ಡಿಪ್ಪದಲ್ಲಿ ಇತ್ತು ಸರ್, ಅದು ನಾನು ಇದು ಮಾಡಿದ್ದು ಇವಾಗಲ್ಲ, ಯಾವುದು ಹಟ್ಟಿ ಕೆಲಸ, ಇದು ಒಂದು ವರ್ಷ ಆಯ್ತು ಅಷ್ಟೇ ಈ ಹಟ್ಟಿಯನ್ನು ಮಾಡಿ. ಹೌದು ಹೌದು ಸರ್, ಹೌದು, ಒಂದು ವರ್ಷ ಆಯ್ತು. ಆದ್ರಿಂದ ಈಗ ನೀವು ಮಾಡುವ ಯೋಜನೆ ಉಂಟು ಕೇಳಿದ್ದೇನೆ, ಡಿಪ್ಪದಲ್ಲಿ ಸಹ ಬಂದ್ರೆ ಹೇಳಿ ಅಂತ ಹೇಳಿದ್ದೇನೆ. ಈಗ ನೀವು ಗೋಬರ್ ಗ್ಯಾಸ್ ಅವರು ಬೇರೆಯವರು ಮಾಡಿದ್ದನ್ನು ನೋಡಿ ನಿಮ್ಗೆ ಅದು ಒಳ್ಳೇದು ಅಂತ ಕಂಡು ಒಳ್ಳೇದಂತ ಕಾಣುತ್ತೆ. ಈ ಕಟ್ಟಿಗೆ ಎಲ್ಲ ಇರದ ಕಾರಣ ಸ್ವಲ್ಪ ಒಳ್ಳೇದು ಅಂತ ಹೇಳ್ತೇನೆ ನಾನು. ಕಟ್ಟಿಗೆ ಖರ್ಚಾಗುವುದಕ್ಕೆ ಅಂದ್ರೆ ಈ ಮನೆಗೆಲ್ಲ ಹೊಗೆ ಎಲ್ಲ ಬರುವುದಕ್ಕೆ ಈ ಗ್ಯಾಸ್ ಅಲ್ಲಿ ಅಡಿಗೆ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅದೊಂದೊಂದು ಅನುಭವ. ಅದು ಸರಿ, ಎಲ್ಲ ಕಡಿಮೆ ಅಲ್ಲ, ಒಮ್ಮೆ ದುಡ್ಡು ಕಟ್ಟಿದ್ರೆ ಆಯ್ತು. ಗ್ಯಾಸಿಗೆ ಆದ್ರೆ ತಿಂಗಳು ತಿಂಗಳು ನಾವು ಹಣ ಕೊಟ್ಟು ತೆಗಿಬೇಕು, ಇದಕ್ಕೆ ಆದರೂ ಒಮ್ಮೆ ಖರ್ಚು ಮಾಡಿದ್ರೆ ಸೆಗಣಿ ಆಗ್ತಾ ಉಂಟಲ್ಲ ನಮ್ಮಲ್ಲಿ, ಹಾಗೆ ಅದನ್ನು ಹಾಕಿ ಉತ್ಪತ್ತಿ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. ಈಗ ಈ ಎಷ್ಟು 6 ದನ ಉಂಟು ಅಂತ ಹೇಳಿದ್ರಲ್ಲ, 6 ದನದಲ್ಲಿ ನಿಮಗೆ ಅದರ ಗೊಬ್ಬರದಿಂದ ನಿಮ್ಮ ಈ ಕಂಗಿಗೆ ಮತ್ತೆ ಎಲ್ಲ ಬರುತ್ತೆ ಸರ್. ನಂದು ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ 2 ಅಟ್ಟಿ ಮಾಡಿದ್ದೇನೆ, ಒಂದು ಸಿಮೆಂಟ್ ಇದು ಮಾಡಿದ್ದೇನೆ, ಆದರೆ ಹಿಂದ್ಗಡೆ ಕರುಗಳಿಗೆ ಅಂತೇಳಿ ಇದು ಸೊಪ್ಪು ಹಾಕುದು ಮಾಡಿದ್ದೇನೆ ಚಿಕ್ಕದು ಒಂದು. ಅಂದರೆ ಅದನ್ನು ಚೇಂಜ್ ಮಾಡ್ತಾ ಇರ್ತೇನೆ ನಾನು, ಒಮ್ಮೆ ದೊಡ್ಡ ದನಗಳನ್ನು ಸಹ ಇಲ್ಲಿ ಕಟ್ತೇನೆ. ಈ ಕರುಗಳು ಉಡಿ ಮಾಡದಿದ್ರೆ ಅದಕ್ಕೆ ಇದನ್ನು ಸ್ವಲ್ಪ ಕಟ್ಟಿ, ಇದಾದ್ರೆ ಸ್ವಲ್ಪ ಆಚೆ ಈಚೆ ಎಲ್ಲ ಕುಣಿಯುವಾಗ ಗೊಬ್ಬರ ಒಳ್ಳೇದಾಗುತ್ತೆ. ಹಾಗೆ ಎರಡನ್ನು ಮಿಕ್ಸ್ ಮಾಡಿ ಹಾಕುವಂತ ತೆಗೆದು ಈಗ ಅಮ್ಮಿ ರಾಸಿಗೆ ನಾನು ಹಾಕುವುದು ಸೆಗೆನಿಗೆ, ಇದರ ಗೊಬ್ಬರವನ್ನು ತೆಗೆದು ಅದಕ್ಕೆ ಮಿಕ್ಸಿಂಗ್ ಮಾಡುವುದು. ಮಿಕ್ಸಿಂಗ್ ಮಾಡಿ ತೋಟಕ್ಕೆ ಹಾಕುವುದು. ತೋಟಕ್ಕೆ ಎಷ್ಟು ಸಮಯಕ್ಕೆ ಹಾಕ್ತೀರಿ ಅದು? ಯಾವುದು ಸರ್ ಈ ಗೊಬ್ಬರವನ್ನ ಇಡೀ ತೋಟಕ್ಕೆ ನಿಮಗೆ ಎಷ್ಟು ಸಲ ಹಾಕ್ತೀರಿ? ನಾನು 2 ಸಲ ಮಾತ್ರ ಹಾಕುದು. 2 ಸಲ? ಈಗ ಮಳೆ ಬಿದ್ದಾಗ ಒಮ್ಮೆ ಹಾಕ್ತೇನೆ, ಮತ್ತೆ ಲಾಸ್ಟ್ ಮಳೆ ಹೋಗುವಾಗ ಒಮ್ಮೆ ಹಾಕ್ತೇನೆ. ಮತ್ತೆ ಇದು ರಾಸಾಯನಿಕ ಏನು ಹಾಕಿಲ್ಲ ಇಷ್ಟರವರೆಗೆ, ಅದು ಗವರ್ಮೆಂಟ್ ಇದ್ದು ಯಾವ್ದು ಗೊಬ್ಬರ ಹಾಕಿಲ್ಲ. ಹಾಕಿಲ್ಲ ಇಷ್ಟವರೆಗೆ, ಹಾಕಿಲ್ಲ. ಇಲ್ಲ. ಈ ನೀವು ಎಷ್ಟು ಕಂಗಿನ ಸಸಿ ನೆಟ್ಟಿದ್ದೀರಿ ಹೇಳಿದ್ರಿ? 700. ಎಲ್ಲ ಸಸಿ ಯಾವ ಜಾತಿ ಇದ್ದದ್ದು? ಇಂಟರ್ ಮಂಗಳ ಅಂತೂ ಮಾಡ್ಲಿಲ್ಲ ನಾನು, ಮಂಗಳ ಮತ್ತು ಸೋವರ್ಧನ್ ಎರಡೇ, ಮತ್ತೆ ಊರಿದ್ದು ಅಂತ ಹೇಳಿ ಸ್ವಲ್ಪ ಲೇಟ್ ಅದು ಫಸಲು ಬರುವುದು. ಈಗ ಫಸಲು ಬರ್ತಾ ಉಂಟಾ? ಎಲ್ಲದರಲ್ಲಿ ಇಲ್ಲ, ಈಗ ಸ್ವಲ್ಪ ಒಂದು 3 ವರ್ಷ ಆಯ್ತು, ಒಂದು 300 ಗಿಡಕ್ಕೆ 3 ವರ್ಷ ಆಯ್ತು ಅಷ್ಟೇ. ಒಂದೊಂದು ಫಿಂಗರ್ ಹೊಡೆಯುತ್ತಾ ಉಂಟು. ಹೌದಾ? ಯಾವುದದು, ಮಂಗಳವ? ಅಲ್ಲ, ಊರಿದ್ದು ಸೋವರ್ಧನ್. ಸೋವರ್ಧನ್. ಈಗ ಇದಕ್ಕೆ ಎಲ್ಲದಕ್ಕೂ ಕೂಡ ನಿಮಗೆ ಹಟ್ಟಿ ಗೊಬ್ಬರ ಸಾಕಾಗ್ತದ? ಸಾಕಾಗ್ತದೆ ಸರ್, ಸಾಕಾಗ್ತದೆ. ಬೇರೆ ಗೊಬ್ಬರ ಹಾಕಬೇಕಾಗಿ ಬರುವುದಿಲ್ಲ? ಇಲ್ಲ ಇಲ್ಲ ಇಲ್ಲ. ಕೆಲವರೆಲ್ಲ ಬೇರೆ ಕಡೆಯಿಂದ? ಇಲ್ಲ, ನಾವೇ ಕೊಡ್ತೇವೆ ಬೇರೆ ಅವರಿಗೆ ಬಂದ್ರೆ. ಒಂದೊಂದ್ಸಲ ನನ್ನ ಜಾಸ್ತಿ ಇದ್ರೆ ಬಂದ್ರೆ ಕೊಡ್ತೇನೆ ನಾನು ಬೇರೆ ಅವರಿಗೆ. ಈಗ ಅಡಿಕೆ ಕೃಷಿಯನ್ನು ನೀವು ಮಾಡುವಂಥ ಬಗ್ಗೆ ಹೇಗೆ ಅದು ಅಂತ ಹೇಳಿದ್ರೆ, ನಿಮಗೆ ನೀರಿನ ವ್ಯವಸ್ಥೆ ಎಲ್ಲ ಉಂಟಾ ಹೇಗೆ? ಇಲ್ಲ ಸರ್, ಅದೇ ಕಷ್ಟ ಆಗಿದ್ದು ಸರ್. ಅಂದರೆ ಮೊನ್ನೆ ಒಂದು ಬೋರ್ ತೆಗೆದಿದ್ದೇನೆ ಸರ್, ಅದರಲ್ಲಿ ನೀರು ಉಂಟು, ಪಂಪ್ ಹಾಕಲಿಲ್ಲ. ಅಂದರೆ ಎಲೆಕ್ಷನ್ ಟೈಮ್ ಬಂತು, ಇನ್ನೂ ಹಾಕಬೇಕಷ್ಟೇ, ಅರ್ಜಿ ಎಲ್ಲ ಕೊಟ್ಟು ಬಿಟ್ಟಿದ್ದೇನೆ. ಅದು ಯಾವ ಪಾಸ್ ಆಗಿ ಬರುತ್ತೆ ಅಂತೇಳಿ ಗೊತ್ತಿಲ್ಲ. ಈಗ ನೀರಾವರಿ ಹೇಗೆ? ನೀರಾವರಿ ಈಗ ನನ್ನಲ್ಲಿ ಇಲ್ಲ, ತೋಡಲ್ಲಿ ಸ್ವಲ್ಪ ಒಂದು ತೋಡಿತ್ತು, ಅದಕ್ಕೆ ಕಟ್ಟಾಕಿ ಅದರಲ್ಲಿ ಇದ್ದ ನೀರನ್ನು ಬಿಡ್ತಾ ಈಗ ಬಿಟ್ಟಿದ್ದೇನೆ. 2 ತಿಂಗಳಿಂದ ನೀರಿಲ್ಲ. ನೀರಿಲ್ಲ? ಇಲ್ಲ. ನೀರಿಲ್ಲದಾಗ ಸ್ವಲ್ಪ ಒಣಗುವಂತ ಪರಿಸ್ಥಿತಿ ಬಂದಿದೆ ಈ ಸಲ, ಮೊದಲೆಲ್ಲ ಇರಲಿಲ್ಲ, ಹಾಗೆ ಆಗ್ತಿರ್ಲಿಲ್ಲ, ಈ ಸಲ ಸ್ವಲ್ಪ ಹಾಗೆ ಆಗಿದೆ. ಈ ಮಂಗಳದಲ್ಲಿ ನಿಮಗೆ ಇದು ಈಗಾಗಲೇ ಹಿಂಗಾರ ಬಿಡ್ಲಿಕ್ಕೆ ಶುರುವಾಗಿದೆ? ಉತ್ಪತ್ತಿ ಸಿಗ್ತಾ ಉಂಟಾ? ಸಿಗ್ತಾ ಉಂಟು. ಎಷ್ಟು ಸಿಗ್ತಾ ಉಂಟು ಈಗ? ಒಂದು ಈ ಸಲ ಒಂದು 2 ಕ್ವಿಂಟಲ್ ಸಿಕ್ಕಿದೆ ಅಷ್ಟೇ. 2 ಕ್ವಿಂಟಲ್ ಸಿಕ್ಕಿದೆ. ಇದಕ್ಕೆ ಯಾವ್ದಾದ್ರು ರೋಗ ಇಂಥದ್ದೇನಾದ್ರು ಬಂದದ್ದುಂಟ? ಕೆಲವುದಕ್ಕೆ ಬಂದಿದೆ ಸರ್, ಅದರಲ್ಲಿ ಅಂದ್ರೆ ಕುಂಟಿಸಿರಿ ಅಂತ ಹೇಳ್ತಾರೆ. ಕುಂಟಿಸಿರಿ ಅಂದ್ರೆ ಸಿರಿ ಅದರ ಮೊಳಕ್ಕೆ ಬರುವುದು, ಕುಂಠಿತ ಆಗುವುದು, ಇಷ್ಟೇ ಉದ್ದ ಬಂದು ಮತ್ತೆ ಎಲ್ಲ ಮಾಡಲು ಹಾಗೆ ಆಗುವುದು. ಅದಕ್ಕೆ ಎಂತ ಮಾಡ್ತೀರಿ? ಅದಕ್ಕೆ ಮದ್ದು ಬಿಡುವಾಗ ಇದೇ ಮದ್ದು ಎಲ್ಲ ಬಿಡುವುದು, ಮತ್ತೆ ಯಾರೋ ಹೇಳಿದ್ರು ಅದರ ಆಲೆಗೆ ಸ್ವಲ್ಪ ಕೋಳಿನಿಂದ ಬಡಿಬೇಕು ಅಂತ ಹೇಳಿ, ಬಡ್ದಾಗ ಬರ್ತೇನೆ ಅಂತ ಹಾಗೆ ಮಾಡಿದ್ದೇನೆ. 2 ಬಂದಿದೆ ಹಾಗೆ, ಅಂದ್ರೆ ಜಾಸ್ತಿ ಏನು ಬಂದಿಲ್ಲ, ಹಾಗೆ 7-8 ಗಿಡಕ್ಕೆ ಬಂದಿದೆ ಮಾತ್ರ. ಅದು ಒಂದರಿಂದ ಒಂದಕ್ಕೆ ಹೋಗ್ತದೆ? ಹೋಗ್ತದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ಸರ್. ಅದಕ್ಕೆ ನಿಮ್ಗೆ ಇನ್ನೂ ಹೊಸ್ತು ಇದೆಲ್ಲ. ಹೌದು ಹೌದು. ಈಗ ನೀವು ಇದ್ರ ಜೊತೆ ರಬ್ಬರ್ ಮಾಡಿದ್ದೀರಿ ಅಂತ ಹೇಳಿದ್ರಿ ಅಲ್ವಾ? ರಬ್ಬರ್ ಎಷ್ಟು ಗಿಡ? ರಬ್ಬರ್ 300 ಗಿಡ ಮಾತ್ರ ಇರುವುದು. 300 ಗಿಡ ಉಂಟು? ಹೌದು ಸರ್. ಇದರದ್ದು ವ್ಯವಸ್ಥೆ ಎಲ್ಲ ಹೇಗೆ? ಆಗಿಲ್ಲ ಸರ್, ನಾನು ಹಾಲು ತೆಗಿಲಿಕ್ಕೆ ಶುರು ಮಾಡಿಲ್ಲ. ಶುರು ಮಾಡಲಿಲ್ಲ? ಮಾಡಲಿಲ್ಲ. ಈಗ ಒಂದು 5-6 ವರ್ಷ ಆಯ್ತು ಅಷ್ಟೇ. 6 ವರ್ಷ ಆಯ್ತು ಬಂದಿದೆ ಇಲ್ಲ ಹಾಲು ತೆಗಿಲಿಕ್ಕೆ. ಇವತ್ತು ಶುರು ಮಾಡಲಿಲ್ಲ, ಈ ಸಲ ಬರುವ ಸಲ ಆದರೂ ನೋಡಬೇಕು ಅಂತೇಳಿ. ಎಲ್ಲ ಈಗ ರಬ್ಬರಿಗೆಲ್ಲ ಸ್ವಲ್ಪ ರೇಟ್ ಕಮ್ಮಿ ಅಂತೆಲ್ಲ. ಹೌದು ಸರ್. ಅಂತ ಸಂದರ್ಭದಲ್ಲಿ ನಿಮಗೆ ಹಾಲು ತೆಗಿಲಿಕ್ಕೆ ನೀವೇ ಮಾಡುವಂಥದ್ದು? ಅವರ ಬೇರೆ ಮಾಡುವಂಥ ನೀವೇ ಮಾಡುವ? ನಿಮ್ಗೆ ಹಾಲು ತೆಗೆಯುವ ಕ್ರಮ ಇದನ್ನೆಲ್ಲ ಗೊತ್ತುಂಟು? ಕೆಲಸಕ್ಕೆ ಹೋದಲ್ಲಿ ಸಹ ಹಾಲು ತೆಗಿತಾ ಇರ್ತೇನೆ. ಅದು ಹೇಗೆ ತೆಗೆಯುದು? ಅದು ಅವರು ಲಬ್ಬರ್ ಟಾಪಿಂಗ್ ಮಾಡಿ ಹೋದ ಮೇಲೆ ಅವರು ಒಂದು 1/2 ಗಂಟೆ 3/4 ಗಂಟೆ ಬಿಟ್ಟು ಇದನ್ನು ತೆಗಿಬೇಕು ಹಾಲು, ಅದರ ಚಿಪ್ಪಿ ಉಂಟಲ್ಲ, ಅದರಿಂದ ನಾವು ಬಾಲ್ದಿಗೆ ತಗೊಂಡು ಬಂದು ಇದು ಕ್ಯಾನ್ಗೆ ಶೇಖರಣೆ ಮಾಡಿ ಅಲ್ಲಿಂದ ತಗೊಂಡು ಅದೆಲ್ಲ ಮಾಡೋದು ಅವ್ರಿ, ನಾವು ಹಾಲು ತೆಗೆದು ಮಾತ್ರ ಕೊಡುವಂಥದ್ದು. ಆದ್ರಿಂದ ಹಾಲು ತೆಗೆಯುವಂತ ವ್ಯವಸ್ಥೆ ಹೇಗೆ ಅಂತ ಗೊತ್ತುಂಟು? ಗೊತ್ತುಂಟು ಸರ್, ಟಾಪಿಂಗ್ ಕ್ಲಾಸ್ ಸಹ ಹೋಗಿದ್ದೇನೆ ನಾನು, ಅದು ಈಗ ಮಾಡಲಿಲ್ಲ, ಟ್ರೈನ್ ಮಾತ್ರ ಹೋಗಿದ್ದು. ಮತ್ತೆ ನೀವು ಕರಿಮೆಣಸು ಕೂಡ ಮಾಡಿದ್ದೀರಿ? ಸ್ವಲ್ಪ ಮಾಡಿದ್ದೆ ಸರ್, ಅದು ಹೋಯ್ತು. ಹೋಯ್ತಾ? ಯಾಕೆ? ಅದು ಸತ್ತು ಹೋಯ್ತು ಎಲ್ಲ ಗಿಡ, ಸ್ವಲ್ಪ ನೀರು ಹಾಕುದಿಲ್ಲ, ಆದ್ರೂ ರೋಗ ಬಂದು ಎಲ್ಲ ಹೋಯ್ತು ಸರ್. ಒಂದು 10-15 ಕೆಜಿ ಕರಿ ಸಲ ಸಿಕ್ಕಿದೆ ಹೋದ ಸಲ. ಹೋದ ಸಲ ಈ ಸಲ ಒಂದು 3-4 ಕೆಜಿ ಸಿಕ್ಕಿದೆ ಅಷ್ಟೇ. ಯಾವುದು ಕರಿಮೆಣಸು? ಇದು ಕರಿಮುಂಡ ಅಂತ ಹೇಳ್ತಾರಲ್ಲ ಸರ್. ಕರಿಮುಂಡ? ಹೌದು. ಅದನ್ನು ಹೇಗೆ, ಎಲ್ಲಿಂದ ತಂದು ನೀವು ಮಾಡಿದ್ರಿ? ನಾನು ಅದು ಪುತ್ತೂರಿನಿಂದ ತಂದ ಸರ್, ನೆಂಟರ ಮನೆಗೆ ಹೋದವನು, ಅಲ್ಲಿಂದ ಒಂದು 10 ಗಿಡ ತಂದು ನೆಟ್ಟಿದ್ದು. ಅದು ಯಾವುದಕ್ಕೆ? ಇದಕ್ಕೆ, ಇದು ಅಡಿಕೆಗೆ? ಅಡಿಕೆ ನೆಟ್ಟಿಲ್ಲ ಸರ್, ಮರಕ್ಕೆ ನೆಟ್ಟಿದ್ದು, ಮಾವಿನ ಮರಕ್ಕೆ ಮತ್ತು ನೆಲ್ಲಿ ಮರಕ್ಕೆ. ಅದಕ್ಕೆ ನೆಟ್ಟಿಬಿಟ್ಟದ್ದು. ನೆಟ್ಟದ್ದು. ಅದಕ್ಕೆ ಬೇರೆ ಗೊಬ್ಬರ ಇಂಥದ್ದು ಏನಾದ್ರೂ ಹಾಕ್ಲಿಕ್ಕೆ ಉಂಟಾ? ನೀರು ಸ್ವಲ್ಪ ಇದ್ದಾಗ ಈಗ ಕೊಡ್ತಿದ್ದೆ ಬೇಸಿಗೆ ಕಾಲದಲ್ಲಿ, ಈಗ ಇಲ್ಲ. ಗೊಬ್ಬರ ಹಾಕಬಾರ್ದು ಅಂತ, ಗೊಬ್ಬರ ಹಾಕಿದ್ರೆ ಸಾಯ್ತೆ ಅಂತ ಅದು ಗಿಡ. ಕರಿಮೆಣಸಿಗೆ ಗೊಬ್ಬರ ಹಾಕುದಿಲ್ಲ ಅಂತ ಹೇಳ್ತಾರೆ. ಹಾಕಿಲ್ಲ ಸರ್. ನೀವು ಹಾಕಿಲ್ಲ? ಇಲ್ಲ ಇಲ್ಲ. ಈಗ ಆ ಗಿಡಗಳಿಂದ ಉತ್ಪತ್ತಿ ನಿಮಗೆ ಬಂದಿದೆ? ಅದು ಸ್ವಲ್ಪ ಲಾಭದಾಯಕವಾಗಿತ್ತು? ಉಂಟು ಸರ್, ಉಳಿದ್ರೆ ಲಾಭದಾಯಕ ಇತ್ತು, ಎಲ್ಲ ಹೋಗಿದೆ. ಹೋಗಿದೆ. ಇನ್ನು ಪುನಃ ನೀವು ಮಾಡ್ಬೇಕಷ್ಟು ಮಾಡ್ಬೇಕು ಅಂತ ಉಂಟು ಸರ್. ಈಗ ಈ ಎಲ್ಲ ಕೃಷಿ ನೀವೀಗ ಪ್ರಾರಂಭದಲ್ಲಿ ಇದ್ದೀರಿ? ಹೌದು ಸರ್. ಈ ಅಡಿಕೆ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಕರಿಮೆಣಸ್ ಆಗಿರ್ಬೋದು, ಇನ್ನು ಪ್ರಾರಂಭ. ನೀವು ಮೊದಲಿಂದಲೂ ಮಾಡ್ಕೊಂಡು ಬಂದದ್ದು ಗದ್ದೆ ಕೆಲಸ? ಗದ್ದೆ ಕೆಲಸ ಹೇಗೆ ಲಾಭದಾಯಕವೋ ಹೇಗೆ? ಲಾಭ ಇಲ್ಲ ಸರ್ ಅದರಲ್ಲಿ. ಲಾಭದಾಯಕ ಅಂದ್ರೆ ನಮಗೆ ಸ್ವಲ್ಪ ಲಾಭ ಏನು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಜನ ಇದ್ರೆ ನಮಗೆ ಸ್ವಲ್ಪ ಲಾಭ. ಯಾಕೆ ಅಂದ್ರೆ ಈ ಅದಲು ಬದಲು ಅಂತ ಹೇಳ್ತಾರೆ, ಎಲ್ಲ ಕೆಲಸಕ್ಕೆ ಹೋಗುವುದು, ಹಾಗೆ ಹೋಗಿ ಬಂದು ನಾವು ಮಾಡಿದ್ರೆ ಸ್ವಲ್ಪ ಲಾಭ ಅಂತ ಹೇಳ್ಬೋದು. ಮತ್ತೆ ನಮಗೆ ಒಂದು ಖುಷಿ ಏನು ಅಂತ ಹೇಳಿದ್ರೆ, ಒಮ್ಮೆ ಅದರ ಕೆಲಸ ಎಲ್ಲ ಆಗಿ ಮುಗಿದು ಮನೆಗೆ ಒಮ್ಮೆ ಬರುವಾಗ ಉಂಟು ಅಂತ ಹೇಳ್ಬೋದು ಸರ್. ನಮ್ಮದೇ ಒಂದು ಮಾಡಿದ ಉಂಟು ಮನೆಯಲ್ಲಿ, ಊಟಕ್ಕೇನು ತೊಂದರೆ ಇಲ್ಲ. ಇದು ಈಗ ನಾವು ಮನೆಯಲ್ಲಿ ಒಂದು 10-8 ಜನ ಇದ್ರೆ ಅಂಗಡಿಯಿಂದ ತರುವುದಕ್ಕಿಂತಲೂ ಮನೆಯಲ್ಲಿ ಇರುವುದಕ್ಕಿಂತಲೂ ತುಂಬಾ ವ್ಯತ್ಯಾಸ ಉಂಟು. ಹಾಗೆ ಒಂದು ಖುಷಿ ಆಗುತ್ತೆ, ಲಾಭ ಉಂಟು. ನಾವು ಸ್ವಲ್ಪ ಕಷ್ಟಪಡ್ಬೇಕಾಗ್ತದೆ. ನೀವು ಮೊದಲು ಗದ್ದೆ ಅಂತ ಹೇಳಿದ್ರೆ ಊರಿದ್ದೇ ಇದೆ ಸರ್, ಬೇರೆ ಏನು ಮಾಡಿಲ್ಲ? ಮಾಡಿಲ್ಲ, ಇಲ್ಲ ಇಲ್ಲ. ಈಗ ನಿಮ್ಮದು ನೀವು ಸಾಮಾನ್ಯ ಈಗ ದಿನವೂ ಕೂಲಿಗೆ ಹೋಗ್ತೀರಿ ಅಂತ ಹೇಳಿದ್ದೀನಿ, ಅಂತ ಸಂದರ್ಭದಲ್ಲಿ ಈ ಕೆಲಸ ಎಲ್ಲ ನಿಮಗೆ ಮಾಡ್ಲಿಕ್ಕೆ ಆಗ್ತದ? ಆಗ ರಜೆ ಮಾಡ್ತೇನೆ ಸರ್. ಯಾವಾಗ ಇದರ ಕೆಲಸ ಇರುವಾಗ ನಾನು ಪರ್ಮನೆಂಟ್ ಆಗಿ ರಜೆ ಮಾಡ್ತೇನೆ ಮನೆಯಲ್ಲಿ. ಮನೆಯಲ್ಲೇ ಇರ್ತೀರಿ? ಮನೆಯಲ್ಲಿ ಎರಡು ಜನ ಮಾಡ್ಕೊಂಡು ಮನೆ ಕೆಲಸ ಮಾಡಿಸಿ ಆಮೇಲೆ ಪುನಃ ಹೋಗು ಕೆಲಸಕ್ಕೆ. ಈಗ ಈ ಇದಲ್ಲದೆ ಇನ್ನೇನಾದ್ರೂ ಹೊಸತು ನೀವು ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಉಂಟಾ? ಯಾವ್ದಾದ್ರು ಕೂಡ ಹೊಸತ್ತ ಯಾವ್ದಾದ್ರು ಕೂಡ ಬೆಳೆ ಮಾಡಿದ್ರೆ? ನಮ್ಗೆ ಬೇರೆ ಏನು ಮಾಡುವಂಥದ್ದಿಲ್ಲ ಸರ್, ಸ್ವಲ್ಪ ಜಾಗ ಎಲ್ಲ ತಟ್ಟು ಮಾಡಿ ಅದಕ್ಕೂ ಕಂಗಿನ ಗಿಡ ಹಾಕುದು ಅಂತೇಳಿ ನಿರ್ಧಾರ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಹುಲ್ಲು ಹಾಕಬೇಕು, ಹುಲ್ಲು ಹಾಕಿ ಅದಾದ್ಮೇಲೆ ಇದು ಕಂಗಿನ ಗಿಡ ಹಾಕಬೇಕು ಅಂತೇಳಿ ಒಂದು 3/4-1 ಎಕರೆ ಹಾಕ್ಬೋದು, ಅಷ್ಟೆಲ್ಲ ಲೆವೆಲ್ ಮಾಡಿ ಇಟ್ಟಿದ್ದೇನೆ ಜಾಗ. ಅದರಿಂದ ಅದನ್ನ ಮಾಡುವುದು ಅಂತೇಳಿ ಬೇರೆ ಏನು ಮಾಡುವಂಥ ಮಧ್ಯದಲ್ಲಿ ಕೊಕ್ಕೋ ಇಂಥದ್ದು ಮತ್ತೆ ನೋಡ್ಬೇಕು, ಮಂಗಗಳ ಕಾಟ. ಅದರಿಂದ ಸ್ವಲ್ಪ ಯಾವುದು ಮಾಡ್ಲಿಕ್ಕೆ ಇಲ್ಲ ಸರ್, ತರಕಾರಿ ಮಾಡಿದ್ರು ಸಿಗುವುದಿಲ್ಲ ನಮಗೆ, ಯಾವುದು ಮಾಡಿದ್ರು ಸಿಗುವುದಿಲ್ಲ, ಅಷ್ಟು ಉಪದ್ರ ಆಗಿದೆ ನಮಗೆ. ಯಾಕಂದ್ರೆ ನವಿಲು ಮತ್ತು ಮಂಗ ಇದೆ ತುಂಬಾ. ಓಹೋ, ಬಹಳ ಕಷ್ಟ ಆಗಿದೆ. ಅದನ್ನು ಓಡಿಸ್ಲಿಕ್ಕೆ ಯಾವ ವ್ಯವಸ್ಥೆ ಇಲ್ಲ, ಯಾವ ಐಡಿಯಾ ಇಲ್ಲ. ಒಂದೆರಡನ್ನು ಕೊಂದು ಮಾಡಿದ್ರು ಇಲ್ಲ ಇಲ್ಲ, ಇಡೀ ಇದನ್ನು ತಿಂತದೆ ಅದು. ಇಲ್ಲ. ನಿಮ್ಮಲ್ಲಿ ಇದು ತೆಂಗಿನ ಸಸಿ ಉಂಟಾ? ಉಂಟು ಸರ್. ಉಂಟು ಉಂಟು. ಅದಕ್ಕೂ ಮಂಗದ್ದು ಉಪದ್ರ ಉಂಟು? ಎಲ್ಲ ಉಂಟು. ಅದು ಇಲ್ಲ, ತೆಂಗಿನಕಾಯಿ ಈಗ ನಾನು ಹೇಳಿದೆ ಅದು 10-30 ಗಿಡ ಉಂಟು. ಅಂದ್ರೆ ನಮಗೆ ಖರ್ಚಿಗೆ ಸಿಗುವುದು ಕಷ್ಟ ಅದರಲ್ಲಿ ತೆಂಗಿನಕಾಯಿ. ಅದನ್ನು ಎಲ್ಲ ಬೊಂಡ ಎಲ್ಲ ಖಾಲಿ ಮಾಡುದು, ಅದೇ ಇಷ್ಟು ದೊಡ್ಡದಾಗ್ಲಿಕ್ಕೆ ಗೊತ್ತಿಲ್ಲ, ಎಲ್ಲ ಬಂದು ಖಾಲಿ ಮಾಡ್ತದೆ. ಖಾಲಿ ಮಾಡ್ತದೆ. ಇಲಾಖೆಯಿಂದ ನೀವೇನಾದ್ರೂ ಇದಕ್ಕೆ ವ್ಯವಸ್ಥೆ ಮಾಡಿದ್ರೆ? ಏನು ಮಾಡಿದ್ರು, ಯಾರು ಏನು ಸುದ್ದಿ ಎಲ್ಲಿಲ್ಲ. ಏನ್ ಮಾಡುದು ಅಂತ ಅವ್ರಿಗೆ ಗೊತ್ತಿಲ್ಲ. ಫಾರೆಸ್ಟ್ ಅವ್ರಿಗೆ ಹೇಳಿದ್ದೇವೆ ಹೀಗೆ ಮಾಡಬೇಕು, ಇಲ್ಲಾದ್ರೆ ನಾವು ಕೊಲ್ತೇವೆ ಅಂತಲೂ ಹೇಳಿದ್ದೇವೆ. ಏನು ಸುದ್ದಿಯೇ ಇಲ್ಲ. ಆದರೂ ಕೂಡ ಅದನ್ನು ಒಂದು ಕಂಟ್ರೋಲಿಗೆ ಬರುವುದಿಲ್ಲ? ಬರುವುದಿಲ್ಲ ಸರ್, ಯಾವ ವ್ಯವಸ್ಥೆ ಕೂಡ ಇಲ್ಲ. ಇಲ್ಲ. ಒಳ್ಳೆಯದು ಶ್ರೀನಿವಾಸ್ ಶೆಟ್ಟಿ ಅವರೇ, ನಿಮ್ಮ ಒಂದು ಕೃಷಿಯ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಮಸ್ಕಾರ. ನಮಸ್ಕಾರ. ಬೆಳ್ತಂಗಡಿ ತಾಲೂಕು ತೋಟತ್ತಾಡಿ ಗ್ರಾಮದ ಶ್ರೀನಿವಾಸ ಶೆಟ್ಟಿ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ.

ಕೃಷ್ಣ